ಸ್ವಾತಿ ಮುತ್ಯಮಾಲ ಒಳ್ಳು ತಾಕಿ ತುಳ್ಳಿ ಪೋಯಿಂದಿ ಸಿಗ್ಗುಪಡ್ಡ ಚೀರ ಕಟ್ಟು ವೀಡಿ ಜಾರಿಪೋಯಿಂದಿ ಕೊಂಗು ಚಾಟು ಅಂದಾಲು ಕನ್ನು ಕೊಟ್ಟಿರಮ್ಮಂತಿ ವಯಸ್ಸಾದ ಮಂದಿ ಸೈಯಾಟ ಇದು ಯವ್ವನಾಲ ಕೂದೋಟ ಸ್ವಾತಿ ಮುತ್ಯಮಾಲ ಪೊಳ್ಳು ತಾಕಿ ತುಳ್ಳಿ ಪೋಯಿಂದಿ ಸಯ್ಯಾಟ ಇದು ಯೌವ್ವನಾಲ ಪೂ